ಮನೋಮು ಜಾಗ್ಮ ಅಖ್ಲು ಇತಿ ಮಯಾದಯು ಆಪಾಯ ಅನಪನೂನು ಮೋತಿಯ ತುರು ಲುಗಂಗ ಅದಯು ಜಾಗ್ಮ ಇತ್ತು ದಿನ ಉಂದೈ ಅಚಿಂಪು ಇತಿ ಕಾವನ್ಮು ವ್ಯಕ್ತಿ ಮಾತಂಕು ತನುಕು ಮೇಲಮ್ಮ ಬಲಿ ಅಕ್ಸದಗತ್ತ ಬರುಕುಮ್ಮು ತನ್ನು ಭಾರತಮ್ಮ ತುಮ್ಮು ತಮ ಈ ಕುಲೈ ಕೇಳ ಆಹಾ, ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್.